ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ನಿಲಿದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:15. ನಿಲಿದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ಚಳಿಗಾಲದ ಬಳ್ಳಿ ಸವರುವಿಕೆ ಮತ್ತು ತೋಟಗಾರಿಕೆ ನಿರ್ವಹಣೆ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042588666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನನ್ ಗಂಡ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಗ್ರಾಮೀಣ ಜೀವನ ಅರ್ಥವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳಿ, ದ್ರಾಕ್ಷಿ ಬೆಳೆಯಲ್ಲಿ ಚಳಿಗಾಲದ ಬಳ್ಳಿ ಸವರುವಿಕೆ ಮತ್ತು ತೋಟ ನಿರ್ವಹಣೆ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ದ್ರಾಕ್ಷಿ ಬೇಸಾಯದಲ್ಲಿ ಚಳಿಗಾಲದ ಬಳ್ಳಿ ಸವರುವಿಕೆಯನ್ನು ಹೇಗೆ ಮಾಡಬೇಕಾಗತ್ತೆ, ಈ ಬಳ್ಳಿ ಸವರುವಿಕೆಯನ್ನು ಮಾಡೋದಾದಮೇಲೆ ನಾವು ಈ ದ್ರಾಕ್ಷಿ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಜೆ ಸತೀಶ್ ಅವರು. ನಮಸ್ಕಾರ ಡಾಕ್ಟರ್ ಸತೀಶ್ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಈ ಚಳಿಗಾಲದ ಚಾಟ್ನಿ ಅಂದ್ರೇನು ಮತ್ತು ಇದರ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಹಾಂ, ನಮ್ಮ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ದ್ರಾಕ್ಷಿಯಲ್ಲಿ ಎರಡು ಥರ ಚಟ್ನಿ ಮಾಡ್ತೇವೆ. ಒಂದು ಬೇಸಿಗೆ ಚಟ್ನಿ ಅಂದರೆ ಬ್ಯಾಕ್ ಪ್ರೂನಿಂಗ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಮತ್ತು ಚಳಿಗಾಲದ ಚಟ್ನಿ ಅಂದರೆ ಫಾರ್ವರ್ಡ್ ಪ್ರೂನಿಂಗ್. ಈ ಚಳಿಗಾಲದ ಚಟ್ನಿ ಯಾವಾಗ ಮಾಡ್ತೀವಿ ಅಂದರೆ ಬೇಸಿಗೆಯಲ್ಲಿ ಚಾಟ್ನಿ ಆದ ನಂತರ ಗಿಡಗಳ ಮೇಲೆ ಕಡ್ಡಿಗಳು ಮಾಡಿರ್ತೀವಿ. ಆ ಕಡ್ಡಿಗಳಲ್ಲಿ ಕಣ್ಣುಗಳಲ್ಲಿ ಫಲಭರಿತವಾದ ಕಣ್ಣುಗಳಿರಬೇಕು. ಅದನ್ನು ಸದೃಢವಾಗಿ ಮಾಡಿ ಅದು ಚೆನ್ನಾಗಿ ಬಲಿತ ಮೇಲೆ ಸುಮಾರು ಒಂದು 5-6 ತಿಂಗಳಾದ ನಂತರ ಚಳಿಗಾಲದ ಚಾಟ್ನಿ ಮಾಡ್ತೇವೆ. ಈ ಚಳಿಗಾಲದ ಚಾಟ್ನಿಯಲ್ಲಿ ನಾವು ಕಡ್ಡಿಗಳು ಮತ್ತು ಉಪಕಡ್ಡಿಗಳು ಏನು ಫಲಭರಿತವಾದ ಕಣ್ಣುಗಳಿದೆ ಅದನ್ನು ಫಲಭತ್ತತೆಯ ಆಧಾರದ ಮೇಲೆ ಕಡ್ಡಿಗಳನ್ನ ಚಾಟ್ನಿ ಮಾಡ್ತೀವಿ. ಇದಕ್ಕೆ ನಾವು ಚಳಿಗಾಲದ ಬಳ್ಳಿ ಸವರಿಕೆ ಅಥವಾ ಚಾಟ್ನಿ ಅಂತ ಹೇಳ್ತೇವೆ. ಅಂದ್ರೆ ಇದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ? ಇದು ಖಂಡಿತವಾಗಿ ನಾವು ಉತ್ತಮವಾದ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಲಿಕ್ಕೆ ಈ ಚಳಿಗಾಲದ ಚಾಟ್ನಿ ಅತ್ಯಂತ ಪಾತ್ರ ವಹಿಸುತ್ತೆ ದ್ರಾಕ್ಷಿ ಬೆಳೆಯೋದ್ರಲ್ಲಿ. ಸೊ ಈ ದ್ರಾಕ್ಷಿ ಬೆಳೆಯುವಾಗ ಚಳಿಗಾಲದ ಚಾಟ್ನಿಯನ್ನು ಸಾಮಾನ್ಯವಾಗಿ ಸೆಪ್ಟೆಂಬರ್ ಮಧ್ಯದಿಂದ ನವೆಂಬರ್ ವರೆಗೂ ಮಾಡಬೇಕಾಗುತ್ತೆ. ಆಗ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ನಮಗೆ ಹಣ್ಣುಗಳ ಬೆಲೆ ಚೆನ್ನಾಗಿ ಸಿಗಬೇಕು ಅಂತಂದ್ರೆ ಈ ಸೆಪ್ಟೆಂಬರ್ ಇಂದ ನವೆಂಬರ್ ಇಂದ ಮಾಡೋದ್ರಿಂದ ನೀವು ಫೆಬ್ರವರಿ ಮಾರ್ಚ್ ನಲ್ಲಿ ಹಣ್ಣುಗಳನ್ನ ಕಟಾವು ಮಾಡಬಹುದು. ಸೊ ಆಗ ಒಳ್ಳೆ ಬೆಲೆ ಸಿಗುತ್ತೆ, ಧಾರಣೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಅದಕ್ಕೋಸ್ಕರ ಇದು ಅತ್ಯಂತ ಪ್ರಾಮುಖ್ಯತೆ ಇದೆ. ಇದನ್ನ ಬಹಳ ನಿರ್ದಿಷ್ಟವಾದ ಸಮಯದಲ್ಲಿ ಎಲ್ಲ ನುರಿತ ಕಾರ್ಮಿಕರಿಂದ ಕೆಲಸ ಮಾಡಬೇಕಾಗುತ್ತೆ. ಈಗ ತಾವು ಈ ಬೇಸಿಗೆ ಚಟ್ನಿಗೆ ಬ್ಯಾಕ್ ಪ್ರೂನಿಂಗ್ ಅಂತ ಹೇಳಿರಿ, ಏನು ಬ್ಯಾಕ್ ಪ್ರೂನಿಂಗ್ ಅಂದ್ರೆ ಏನು? ಬ್ಯಾಕ್ ಪ್ರೂನಿಂಗ್ ಅಂತಂದ್ರೆ ಈಗ ನಾವು ಕಳೆದ ವರ್ಷದ ಹಣ್ಣುಗಳ ಕಟಾವ್ ಆದ ನಂತರ ಕಡ್ಡಿಗಳು ಖಾಲಿ ಇರುತ್ತೆ, ಆವಾಗ ಗಿಡದ ಮೇಲೆ ಎಲ್ಲಾ ಕಡ್ಡಿಗಳನ್ನ ಸವರ್ ಬಿಡ್ತೀವಿ ಅಂದ್ರೆ ಕಟ್ ಮಾಡ್ತೀವಿ, ಅದಕ್ಕೆ ಬ್ಯಾಕ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಏನಂದ್ರೆ ನೀವು ನೋಡಿದ್ರೆ ಒಂದು ಗಿಡದ ಮೇಲೆ ಒಂದು ಕಾಂಡ ಇರುತ್ತೆ, ಎರಡು ಪ್ರೈಮರಿ ಕವಲ್ಗಳಿರುತ್ತೆ ಮತ್ತೆ ನಾಲ್ಕು ಸೆಕೆಂಡ್ರಿ ಇರುತ್ತೆ, ಅದ್ರ ಮೇಲೆ ಕಡ್ಡಿಗಳು ಬಂದಿರುತ್ತೆ. ಸೊ ಈ ಕಡ್ಡಿಗಳನ್ನ ಸಂಪೂರ್ಣವಾಗಿ ಕೆಳಗಡೆ ಒಂದು ಕಣ್ಣು ಬಿಟ್ಟುಬಿಟ್ಟು ತೆಗೆಯೋದಕ್ಕೆ ಬ್ಯಾಕ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಸೊ ಇದು ಬ್ಯಾಕ್ ಪ್ರೂನಿಂಗ್. ಅದೇ ನಾವು ಚಳಿಗಾಲದ ಒಂದು ಬಳ್ಳಿ ಸೋರಿಕೆಯನ್ನ ಫಾರ್ವರ್ಡ್ ಪ್ರೂನಿಂಗ್ ಅಂತ. ಹೌದು, ಇದು ಯಾಕೆ ಅಂತೀರಿ? ಫಾರ್ವರ್ಡ್ ಪ್ರೂನಿಂಗ್ ಅಂತಂದ್ರೆ ಮುಂದೆ ಈಗ ಏನಾಗಿದೆ, ನಾವು ಬೇಸಿಗೆಯಲ್ಲಿ ಚಟ್ನಿ ಮಾಡಿದ ನಂತರ ಕಡ್ಡಿಗಳು ಬೆಳೆಸಿರ್ತೀವಿ, ಅದ್ರ ಮೇಲೆ ಉಪಗಡ್ಡಿಗಳು ಸಹ ಮಾಡಿರ್ತೀವಿ, ಸಬ್ಕೇನ್ ಅಂತ ಹೇಳ್ತೀವಿ. ಈ ಸಬ್ಕೇನ್ ಅಲ್ಲಿ ಫಲಭರಿತವಾದ ಕಣ್ಣುಗಳಿರುತ್ತೆ. ಸೊ ಈ ಬಲಿತ ಮೇಲೆ ಐದಾರು ತಿಂಗಳು ಆದ್ಮೇಲೆ ಚಳಿಗಾಲದಲ್ಲಿ ನಾವು ಈ ಚಟ್ನಿಯನ್ನ ಈ ಕಡ್ಡಿಗಳ ಮೇಲೆ ಮುಂದಕ್ಕೆ ಮಾಡ್ತೀವಿ. ನಾವೀಗ ಏನಂದ್ರೆ ಬೇಸಿಗೆಯಲ್ಲಿ ತಯಾರಾದ ಕಡ್ಡಿಗಳನ್ನ ಒಂದು ಐದಾರು ಕಣ್ಣುಗಳು ಬಿಟ್ಟು ಅಥವಾ ಉಪಕಡ್ಡಿಗಳಾಗಿತ್ತು ಅಂದ್ರೆ ತಳಭಾಗದ ಒಂದು ಎರಡು ಕಣ್ಣುಗಳು ಬಿಟ್ಟು ಚಟ್ನಿ ಮಾಡೋದ್ರಿಂದ ಇದನ್ನ ಫಾರ್ವರ್ಡ್ ಪ್ರೂನಿಂಗ್ ಅಂತ ಕರಿತೀವಿ. ಅಥವಾ ಇದನ್ನ ಚಳಿಗಾಲದ ಚಟ್ನಿ, ಫೋರ್ ಪ್ರೂನಿಂಗ್ ಅಂತ ಸುಮಾರು ರೈತರು ಫಾರ್ವರ್ಡ್ ಪ್ರೂನಿಂಗ್ ಅಂತ ಹೇಳಿದ್ರೆ ಈಗ ನಮ್ಮ ರೈತರಿಗೆಲ್ಲ ಗೊತ್ತಾಗುತ್ತೆ. ಸೊ ಇದು ಬೇಸಿಗೆ ಮತ್ತು ಚಳಿಗಾಲದ ಚಟ್ನಿಯ ವ್ಯತ್ಯಾಸ. ಇನ್ನು ಮುಖ್ಯವಾಗಿ ಈಗ ಚಳಿಗಾಲದ ಚಟ್ನಿ ಬಗ್ಗೆ ಸ್ವಲ್ಪ ಸರಳವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರ. ಮುಖ್ಯವಾಗಿ ಈ ಚಳಿಗಾಲದ ಬಳ್ಳಿ ಸವರುವಿಕೆ ಅಥವಾ ಈ ಚಳಿಗಾಲದ ಚಟ್ನಿಗೂ ಮೊದಲು ನಾವು ದ್ರಾಕ್ಷಿ ತೋಟಗಳಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಈ ಕ್ರಮಗಳನ್ನು ಯಾವಾಗ ಮಾಡೋದು ಸೂಕ್ತ ಅಂತೀರಿ? ನಾನು ಮೊದಲೇ ಹೇಳಿದಾಗೆ ಈಗ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ನವೆಂಬರ್ 15 ತಾರೀಕೊಳಗೆ ಮುಗಿಸ್ಬೇಕು ಚಳಿಗಾಲದ ಚಟ್ನಿಯನ್ನ. ಮುಗಿಸೋದ್ರಿಂದ ನಿಮ್ ಕಣ್ಣುಗಳು ಚೆನ್ನಾಗಿ ಚಿಗುರುತ್ತೆ. ಯಾಕೆಂದ್ರೆ ನವೆಂಬರ್ 15 ಆದ ನಂತರ ಚಳಿ ಜಾಸ್ತಿ ಆಗುತ್ತೆ, ರಾತ್ರಿಯ ಕನಿಷ್ಠ ಉಷ್ಣಾಂಶ 15 ಡಿಗ್ರಿಗಿಂತ ಜಾಸ್ತಿ ಇರಬೇಕು, ಅದರಿಂದ ಚೆನ್ನಾಗಿ ಕಣ್ಣುಗಳು ಚಿಗುರುತ್ತೆ. ಆದ್ರಿಂದ ನಾವು ಇದನ್ನ ಈ ಸಮಯದಲ್ಲಿ ನಿಗದಿತವಾಗಿ ಮಾಡೋದ್ರಿಂದ ಚಳಿಗಾಲದ ಚಟ್ನಿ ಕಣ್ಣುಗಳು ಒಡೆಯೋದಕ್ಕೆ ಸಹಾಯ ಆಗುತ್ತೆ. ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಮಾಡ್ಲಿಕ್ಕೆ ಮುಂಚೆ ತೋಟದಲ್ಲಿ ಕೆಲವು ವ್ಯವಸ್ಥೆಗಳು ಮಾಡ್ಕೋಬೇಕಾಗುತ್ತೆ. 15 ದಿನಕ್ಕೆ ಮುಂಚೆ ಎಲ್ಲ ಹಳೆ ರೋಗ ರುಜಿನದ ಕಡ್ಡಿಗಳೆಲ್ಲ ತೆಗೆದ್ಬಿಟ್ಟು ಬುಡಗಳನ್ನ ಸ್ವಲ್ಪ ಪಾತಿ ಮಾಡ್ಕೋಬೇಕು. ಪಾತಿ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಕಳೆತಿರುವಂತ ಕೊಟ್ಟಿಗೆ ಗೊಬ್ಬರ, ಒಂದು ಗಿಡಕ್ಕೆ ಒಂದು 25 ಕೆ ಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ, ಮತ್ತೆ ಒಂದು 100 ಗ್ರಾಮ್ ಸೂಪರ್ ಫಾಸ್ಫೇಟು, ಮತ್ತೆ ಯಾವ್ದಾದ್ರೂ ಹಿಂಡಿ, ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ, ಒಂದು 1/2 ಕೆ ಜಿ ಪ್ರತಿ ಗಿಡಕ್ಕೆ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಬುಡದಲ್ಲಿ ಹಾಕಬೇಕು. ಇದಾಕಿ ಒಂದು ವಾರದ ನಂತರ ಕೆಲವು ರಾಸಾಯನಿಕ ಗೊಬ್ಬರಗಳು ಸಹ ಹಾಕಬೇಕಾಗುತ್ತೆ. ಮುಖ್ಯವಾಗಿ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಂತ ಸಿಗುತ್ತೆ, ಅದು ಒಂದು 100 ಗ್ರಾಮು, ಮತ್ತೆ ಡಿ ಎ ಪಿ, ಮತ್ತೆ ಒಂದು ಸ್ವಲ್ಪ ಎಸ್ ಒ ಪಿ ಸಲ್ಫೇಟ್ ಆಫ್ ಪೊಟ್ಯಾಶು, ಈ ಮೂರನ್ನು 100 ಗ್ರಾಮದಲ್ಲಿ ಮೊದಲೇ ನಾವು ಆ ಬೆರೆಸಿರುವಂತ ಕೊಟ್ಟಿಗೆ ಗೊಬ್ಬರದ ಮೇಲೆ ಹಾಕಿ ಮುಚ್ಚಿ ಚೆನ್ನಾಗಿ ನೀರು ಕೊಡಬೇಕು. ಇದು ಹಾಗೆ ಒಂದು ವಾರ ಆದ್ಮೇಲೆ ನಾವು ಚಟ್ನಿ ಮಾಡಬೇಕಾಗತ್ತೆ. ಈ ರೀತಿ ನಾವು ಗೊಬ್ಬರಗಳನ್ನ ಭೂಮಿಗೆ ಹಾಕಿ ಚೆನ್ನಾಗಿ ಭೂಮಿ ಎಲ್ಲ ತಯಾರು ಮಾಡಿಕೊಂಡು 15 ದಿನ ಆದ ನಂತರ ಚಟ್ನಿ ಮಾಡೋದು ಒಳ್ಳೇದು. ಅಂದ್ರೆ ನಾವು ಚಟ್ನಿಯನ್ನ ಅಥವಾ ಈ ಬಳ್ಳಿ ಸೌರುವಿಕೆಯನ್ನ ಯಾವ ಮಾಡಬೇಕು ಅಂದ್ಕೊಳ್ತೀವೋ ಅದಕ್ಕಿಂತ 2 ವಾರ ಮೊದಲು ಈ ಗೊಬ್ಬರ ಕೊಡೋದು ಇದೆಲ್ಲ ಸೂಕ್ತವಾಗಿ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾವು ಈ ಬಳ್ಳಿ ಸವರದಾಗ ಬಳ್ಳಿಗಳಿಗೆ ಮತ್ತು ಗಿಡಗಳಿಗೆ ಒಂದ್ ರೀತಿ ಆಘಾತ ಆಗುತ್ತೆ. ಹೌದು, ಅದನ್ನ ತಡ್ಕೊಳ್ಳೋದಕ್ಕೆ, ಅದನ್ನ ತಡ್ಕೊಂಡು ಬೆಳೆಯೋದಕ್ಕೆ ಇಷ್ಟೆಲ್ಲ ಫಲವತ್ತತೆ ಮಾಡ್ಕೋಬೇಕು. ಹೌದು, ಯಾಕೆಂದ್ರೆ ನಾವು ಕಡ್ಡಿಗಳನ್ನ ತೆಗೆದ್ಬಿಟ್ಟ ಮೇಲೆ ಅದ್ರ ಮೇಲೆ ಆಹಾರ ತಯಾರಿಸುವಂತ ಎಲೆಗಳಿರಲ್ಲ, ಒಂದ್ 20-25 ದಿನ ಆಗುತ್ತೆ ಎಲೆಗಳು ತಮ್ಮಷ್ಟಕ್ಕೆ ತಾವೇ ಆಹಾರ ತಯಾರಿಸೋದಕ್ಕೆ. ಅಲ್ಲಿವರೆಗೂ ನಾವೇನ್ ಮೊದಲೇ ಕೊಟ್ಟಿರ್ತೀವಿ ರಸಗೊಬ್ಬರಗಳು, ಅದು ಪೋಷಕಾಂಶಗಳು ಗಿಡಗಳನ್ನ ಸದೃಢವಾಗಿ ಮಾಡಿರುತ್ತೆ ಅಲ್ಲಿವರೆಗೂ. ಇನ್ನು ಮುಖ್ಯವಾಗಿ ಇವತ್ತಿನ ನಮ್ಮ ವಿಷಯದ ಒಂದು ಕೇಂದ್ರ ಭಾಗಕ್ಕೆ ಬಂದ್ರೆ, ಈ ಚಟ್ನಿಯನ್ನ ನಾವು ಹೇಗೆ ಮಾಡ್ಕೋಬೇಕಾಗತ್ತೆ, ಈ ಚಟ್ನಿಯನ್ನ ಮಾಡಿದ ಮೇಲೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಇದು ಚಟ್ನಿ ಮಾಡೋದು ಹೇಗೆ ಅಂತಂದ್ರೆ, ನಾನು ಗೊಬ್ಬರಗಳೆಲ್ಲ ಹಾಕಿ 15 ದಿನ ಆದ್ಮೇಲೆ ಚಟ್ನಿ ಮಾಡೋ ದಿನ ನಾನು ಹೇಳಿದಾಗೆ ಬೇಸಿಗೆಯಲ್ಲಿ ನಾವು ಸ್ಟ್ರೈಟ್ ಕೇನ್ ಅಂತಾನು ಮಾಡಿರ್ತೀವಿ, ಉಪಕಡ್ಡಿಗಳು ಅಂತಾನು ಮಾಡಿರ್ತೀವಿ. ಈ ಚಳಿಗಾಲದ ಚಟ್ನಿಯಲ್ಲಿ ಫಾರ್ವರ್ಡ್ ಪ್ರೂನಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಉಪಕಡ್ಡಿಗಳಿತ್ತು ಅಂತಂದ್ರೆ ಆ ಉಪಕಡ್ಡಿಗಳ ಕೆಳಗಡೆ ಎರಡು ತಳದಲ್ಲಿರೋ ಕಣ್ಣುಗಳನ್ನು ಮಾತ್ರ ಬಿಟ್ಟು ಮಿಕ್ಕಿದ್ದೆಲ್ಲ ಕತ್ತರಿಸಾಕ್ಬೇಕು. ಮತ್ತೆ ಸ್ಟ್ರೈಟ್ ಕಡ್ಡಿಗಳು ಏನಾದರೂ ಇತ್ತು ಅಂದ್ರೆ ತಳಭಾಗದ 5 ಅಥವಾ 6 ಕಣ್ಣುಗಳು ಬಿಟ್ಟು ಕತ್ತರಿಸಬೇಕು. ಮತ್ತೆ ಇದೇ ಸಮಯದಲ್ಲಿ ಕೆಲವು ಎಳೆ ಕಡ್ಡಿಗಳಿರುತ್ತೆ, ರೋಗ ರುಜಿನಕ್ಕೆ ತುತ್ತಾದ ಕಡ್ಡಿಗಳಿರುತ್ತೆ, ಇದೆಲ್ಲ ಒಂಥರ ರಿಪೇರಿ ಮಾಡಿದಾಗೆ. ಸೊ ಅದನ್ನೆಲ್ಲ ಕತ್ತರಿಸಾಕ್ಬೇಕು. ಅದೆಲ್ಲ ಕತ್ತರಿಸಾಕಿದ ತಕ್ಷಣ ಅದರಲ್ಲಿ ಕೆಲವು ರೋಗಗಳದ್ದು ಬೀಜಗಳೆಲ್ಲ ಇರುತ್ತೆ, ಶಿಲೀಂಧ್ರದ್ದು, ಅದನ್ನೆಲ್ಲ ಕತ್ತರಿಸಿದ್ದೆಲ್ಲಾನು ತಗೊಂಡೋಗಿ ಹೊರಗಡೆ ಸುಡಬೇಕು. ಅಥವಾ ನೀವು ಕಂಪೋಸ್ಟ್ ಮಾಡೋದಾದ್ರೆ ಮಾಡ್ಬೋದು ಆ ಕಡ್ಡಿಗಳನ್ನ. ಸೊ ಇದರಿಂದ ಭೂಮಿ ಫಲವತ್ತತೆಯೂ ಹೆಚ್ಚಾಗುತ್ತೆ. ಇದಾದ ನಂತರ ಈಗ ನಾನು ಹೇಳ್ದಂಗೆ ಚಳಿಗಾಲದಲ್ಲಿ ಸ್ವಲ್ಪ ರಾತ್ರಿ ಟೆಂಪರೇಚರ್ ಉಷ್ಣಾಂಶ ಎಲ್ಲ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಕತ್ತರಿಸಿದ ನಂತರ ಕಣ್ಣುಗಳೆಲ್ಲ ಫಲವತ್ತತೆಯಿಂದ ರಭಸವಾಗಿ ಒಡಿಬೇಕು, ಮತ್ತೆ ಒಂದೇ ಸಮನಾಗಿ ಚಿಗಿರ್ಬೇಕು. ಅದಕ್ಕೋಸ್ಕರ ನಾವು ಕೆಲವು ರಾಸಾಯನಿಕ ದ್ರಾವಣಗಳನ್ನ ಅದ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಡಾರ್ಮಿಕ್ಸ್ ಅಂತ ಕರಿತೀವಿ, ಹೈಡ್ರೋಜನ್ ಸಯನಮೇಡ್. ಅದನ್ನ 1 ಲೀಟರ್ ನೀರಿಗೆ 30-35 ಮಿಲಿ ಹೈಡ್ರೋಜನ್ ಸಯನಮೇಡ್ ಹಾಕಿ ಅದಕ್ಕೆ ಸ್ವಲ್ಪ ಬ್ಲೈಟಾಕ್ಸ್, 1-2 ಗ್ರಾಮ್ ಬ್ಲೈಟಾಕ್ಸ್, ಒಂದು ಕಾನ್ಫಿಡರ್ ಅಂದ್ಬಿಟ್ಟು ಕೀಟನಾಶಕ, ಇದೆಲ್ಲ ಸೇರಿಸಿ ಚೆನ್ನಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಈಗ ಹಳ್ಳಿ ಕಡೆ ಏನ್ ಮಾಡ್ತಾರೆ ಅಂದ್ರೆ ಹುಣಸೆ ಬೀಜದ ತರಿ ಹಾಕ್ತಾರೆ ಅದಕ್ಕೆ. ಸೊ ಅದ್ ಹಾಕಿ ಸ್ವಲ್ಪ ಮಂದ ಮಾಡ್ಕೊಂಡು ಒಂದು ಹತ್ತಿಯ ಸಹಾಯದಿಂದ ಮೇಲ್ಗಡೆ 2-3 ಕಣ್ಣಿಗೆ ಸವರ್ಬೇಕು. ಇದನ್ನ ಸ್ಪ್ರೇ ಮಾಡೋದಲ್ಲ, ಸವರೋದು, ಹತ್ತಿಯಲ್ಲಿ ಹದ್ಕೊಂಡು ಸವರ್ಬಿಟ್ಟು ಮಾಡಬೇಕು. ಇದನ್ನ ಮಾಡೋರು ಕೈಗೆ ಗ್ಲೌಸ್ ಖಂಡಿತ, ಯಾಕೆಂದ್ರೆ ಇದು ಸ್ವಲ್ಪ ವಿಷಕಾರಿ, ಹೈಡ್ರೋಜನ್ ಸಯನಮೇಡ್ ತುಂಬಾ ವಿಷ ಇರುತ್ತೆ, ಅದರಿಂದ ಅದಕ್ಕೆ ಮುಖ ಗವಸ್ ಹಾಕ್ಬೇಕು. ಈಗ ಎಲ್ಲರಿಗೂ ಮಾಸ್ಕ್ ಹಾಕೋದು ರೂಢಿ ಆಗ್ಬಿಟ್ಟಿದೆ ರೈತರಿಗೆ. ಸೊ ಮಾಸ್ಕ್ ಹಾಕಿ ಕಣ್ಣಿಗೆ ಕನ್ನಡಕ ಹಾಕೊಳ್ಳೋದು, ಕೈಗೆ ಗ್ಲೌಸ್ ಹಾಕೊಂಡು ಈ ಹೈಡ್ರೋಜನ್ ಸಯನಮೇಡ್ ಅಂದ್ರೆ ಡಾರ್ಮಿಕ್ಸ್ ದ್ರಾವಣವನ್ನ ಬೆಳಿಬೇಕು. ಬೆಳೆದಾದ್ಮೇಲೆ ಕೈನ ಚೆನ್ನಾಗಿ ಸಾಬೂನಿಂದ ತೊಳಿಬೇಕು. ಬಟ್ಟೆಗಳಿದ್ರೆ ಚೇಂಜ್ ಮಾಡೋದು ಒಳ್ಳೇದು, ಯಾಕೆಂದ್ರೆ ನಾವು ರೈತರ ಅಥವಾ ಕಾರ್ಮಿಕರ ಸುರಕ್ಷತೆಗಳನ್ನ ನೋಡಬೇಕು. ಇದಾದ್ಮೇಲೆ 1% ಬೋರ್ಡೋ ಮಿಕ್ಸ್ಚರ್, ಅಂದ್ರೆ ಬೋರ್ಡೋ ಮಿಕ್ಸ್ಚರ್ ಮೈಲು ತುತ್ತ ಕಾಪರ್ ಸಲ್ಫೇಟು ಮತ್ತೆ ಲೈಮ್ ಸಮ ಪ್ರಮಾಣದಲ್ಲಿ 1 ಕೆಜಿ ಸುಣ್ಣ, ಎರಡನ್ನು ನಾವು 100 ಲೀಟರ್ ಅಲ್ಲಿ 1 ಕೆಜಿ ಕರಗಿಸಿ pH 7 ಬರತರ ಮಾಡಬೇಕು. ಇದು ಯಾವಾಗ್ಲೂ ನ್ಯೂಟ್ರಲ್ pH ಇರಬೇಕು. ಅದನ್ನ 24-48 ಗಂಟೆ ಒಳಗೆ ಸ್ಪ್ರೇ ಮಾಡೋದ್ರಿಂದ ನಮ್ ಮುಂದೆ ಬರುವ ರೋಗಗಳಿಗೆ ಸುಮಾರು 30-40% ಕಂಟ್ರೋಲ್ ಮಾಡಬಹುದು. ಸೊ ರೀತಿ ಹೈಡ್ರೋಜನ್ ಸಯನಮೇಡ್ ಮತ್ತೆ ಬೋರ್ಡೋ ಮಿಕ್ಸ್ಚರ್ ಇದೆರಡನ್ನು ಚಾಟ್ನಿ ಅದ 2 ದಿನದೊಳಗೆ ಮುಗಿಸ್ಬಿಟ್ರೆ ಒಳ್ಳೇದು. ಇದು ಬಹಳ ಮುಖ್ಯ, ನಾವು ಚಾಟ್ನಿ ಮಾಡಿದ ತಕ್ಷಣ ಈ ಕ್ರಮಗಳನ್ನು ಅನುಸರಿಸಬಹುದು. ಇದನ್ನ ಖಂಡಿತ ಎಲ್ಲರೂ ಮಾಡ್ತಾರೆ, ಆದ್ರೆ ಖಂಡಿತ ಮಾಡಲೇಬೇಕು. ಇನ್ನೊಂದು, ಈಗ ಚಳಿಗಾಲದ ಚಾಟ್ನಿ ಬಗ್ಗೆ ಸ್ವಲ್ಪ ತಾವು ಹೇಳಿದ್ರಿ. ಈಗ ನಮ್ಮಲ್ಲಿ ಸಾಕಷ್ಟು ತಳಿಗಳಿದಾವೆ, ಬೀಜ ಇರುವಂತಹ ತಳಿಗಳಿದಾವೆ, ಬೀಜ ರಹಿತ ತಳಿಗಳಿದಾವೆ, ಇವುಗಳಿಗೆ ಎಷ್ಟೆಷ್ಟು ಮಗ್ಗುಗಳು ಬಿಟ್ಕೊಂಡು ನಾವು ಗೆಣ್ಣುಗಳನ್ನ ಬಿಟ್ಕೊಂಡು ನಾವು ಚಾಟ್ನಿ ಮಾಡಬೇಕಾಗುತ್ತೆ? ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಎಲೆಗಳ ಅನುಸಾರವಾಗಿ ಎಷ್ಟು ಗೊನೆಗಳು ಬಿಡಬೇಕು, ಮತ್ತೆ ಯಾವ್ಯಾವ ಸಸ್ಯ ಪ್ರಚೋದಕ ಅಂದ್ರೆ ಹಾರ್ಮೋನ್ ರಾಸಾಯನಿಕಗಳನ್ನ ಹಾಕ್ಬೇಕು, ಇದೆಲ್ಲ ಒಂದೊಂದು ವೆರೈಟಿಗೆ ಒಂಥರ ಆಗುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಬೆಂಗಳೂರು ಸುತ್ತಮುತ್ತ ಬೆಳೆಯೋದು ಬೆಂಗಳೂರು ಬ್ಲೂ, ದಿಲ್ಕುಶು, ಮತ್ತೆ ಸೀಡ್ಲೆಸ್ ತಳಿಗಳಾದ ಫ್ಲೇಮ್ ಸೀಡ್ಲೆಸ್, ಶರತ್ ಸೀಡ್ಲೆಸ್, ಮತ್ತೆ ಇತ್ತೀಚೆಗೆ ಬೀಜ ಇರುವಂತದ್ದು ರೆಡ್ ಗ್ಲೋಬ್ ಅಂತ ತಳಿ ಬಂದಿದೆ. ಸೊ ಇದಕ್ಕೆಲ್ಲ ಅದರದೇ ಆದ ಕೆಲವು ಕ್ರಮಗಳಿವೆ. ಜೊತೆಗೆ ನಮ್ಮ ಸಾಂಪ್ರದಾಯಿಕವಾದ ಅನಾಭಿಶಾಹಿ ಇನ್ನು ಈಗ ದಿಲ್ಕುಶ್ ಅಂತ ಒಂದು ತಳಿ ಇದೆ, ಅದರಿಂದ ಮ್ಯೂಟೇಷನ್ ಆಗಿರೋದು. ಸೊ ಅದನ್ನ ಬೆಳೀತಾರೆ ಜಾಸ್ತಿ. ಸೊ ಇದನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಸುಮಾರು ಈಗ ನಾವು ಚಾಟ್ನಿ ಮಾಡಿ 12-15 ದಿನ ಆದ್ಮೇಲೆ ಚಿಗುರು ಶುರು ಆಗುತ್ತೆ. ಚಿಗುರು ಶುರು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಎಲ್ಲಾ ಕಣ್ಣುಗಳು ಒಡೆದು ಬಿಡುತ್ತೆ, ನಮ್ಗೆ ಅಷ್ಟು ಬೇಕಿರಲ್ಲ. ಅದಕ್ಕೆ 20-25 ದಿನದೊಳಗೆ ನಾವು ಶೂಟ್ ಥಿನ್ನಿಂಗ್ ಅಂತ ಅಂದ್ರೆ ಸ್ವಲ್ಪ ಚಿಗುರುಗಳನ್ನ ತೆಗಿಬೇಕು, ವಿರಳಗೊಳಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮುಂದೆ ಬೆಳೀತಾ ಬೆಳೀತಾ ಅದು ಜಾಸ್ತಿ ದಟ್ಟ ಆಗ್ಬಿಟ್ಟು ಎಲ್ಲವೂ ಗೊನೆಗಳು ಬರುತ್ತೆ, ಮತ್ತೆ ಸೂರ್ಯ ಪ್ರಕಾಶ ಗಾಳಿ ಎಲ್ಲ ಚೆನ್ನಾಗಿ ಆಡಲ್ಲ, ರೋಗಗಳು ಜಾಸ್ತಿ ಆಗುತ್ತೆ. ಅದರಿಂದ ಶೂಟ್ ಥಿನ್ನಿಂಗ್ ತುಂಬಾ ಮುಖ್ಯವಾದ ಒಂದು ಕ್ರಮ, ಇದನ್ನ ಮಾಡಬೇಕು. ಅದನ್ನ ಮಾಡಿ ಒಂದು ಕಡ್ಡಿಗೆ 1 ಅಥವಾ 2 ಚಿಗುರುಗಳು ಇಟ್ಕೋಬೇಕು, ಮತ್ತೆ ಗೊನೆಗಳು ಅಷ್ಟೇ ಕಡ್ಡಿಯ ಗಾತ್ರ ಅನುಸರಿಸಿ. ತುಂಬಾ ದಪ್ಪ ಕಡ್ಡಿ ಇದ್ರೆ 1-2 ಗೊನೆ ಬಿಡಬಹುದು, ತುಂಬಾ ತೆಳವು ಕಡ್ಡಿ ಇದ್ರೆ 1 ಗೊನೆ, ಮಿಕ್ಕಿದ್ನೆಲ್ಲ ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಮುಂದೆ ನಿಮಗೆ ಗೊನೆಗಳ ಕ್ವಾಲಿಟಿ ಅಂದ್ರೆ ಏನು ಹೇಳ್ತೀವಿ, ಗುಣಮಟ್ಟ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರಿಂದ ಸ್ವಲ್ಪ ಥಿನ್ನಿಂಗ್, ನೀವು ಶೂಟ್ ಥಿನ್ನಿಂಗ್ ಜೊತೆಗೆ ಸ್ವಲ್ಪ ಕ್ಲಸ್ಟರ್ ಥಿನ್ನಿಂಗ್ ಸಹ ಮಾಡೋದ್ರಿಂದ ನೀವು ಉತ್ತಮ ಗುಣಮಟ್ಟದ ಮಾಡಬಹುದು. ಮತ್ತೆ ಒಂದು ಕಡ್ಡಿಗೆ, ಒಂದು ಗೊನೆಗೆ ಸುಮಾರು 12-15 ಎಲೆಗಳು ಬೇಕಾಗುತ್ತೆ, ಸದೃಢವಾಗಿರುವಂತದ್ದು. ಈ ಫೋಟೋಸಿಂಥಸಿಸ್ ಅಂತ ಏನ್ ಹೇಳ್ತೀವಿ, ಆಹಾರ ತಯಾರು ಮಾಡೋ ಕ್ರಮ, ಅದರಿಂದ ಒಂದು ಗೊನೆಗೆ ಸುಮಾರು 12-15 ಎಲೆಗಳು ಬೇಕಾಗುತ್ತೆ. ಇದು ಒಂದು 45 45 50 ದಿನದೊಳಗೆ ಒಂದು ಗೊನೆ ಮುಂದೆ 10-12 ಎಲೆಗಳು ಬಂದಾಗ ಮುಂದೆ ಚಿವುಟಬೇಕು, ಮುಂದೆಂದು ಚಿವುಟಬೇಕು. ಯಾಕೆ ಅಂದ್ರೆ ಗೊನೆಗಳು ಬೆಳೀತಾ ಇರೋದ್ರಿಂದ ಅಲ್ಲಿ ಆಹಾರಕ್ಕಾಗಿ ಪೈಪೋಟಿ ಆಗುತ್ತೆ ಗೊನೆ ಜೊತೆಗೆ ಮತ್ತೆ ಎಲೆಗಳ ಕಡ್ಡಿಯ ತುದಿ ಜೊತೆಗೆ. ಆ ತುದಿ ಚಿವುಟೋದ್ರಿಂದ ಏನಾಗುತ್ತೆ, ಎಲೆಗಳಲ್ಲಿ ತಯಾರಾದ ಆಹಾರ ಎಲ್ಲ ನಿಮ್ ಗೊನೆಗಳಿಗೆ ಇದಾಗುತ್ತೆ. ಸೊ ಈ ರೀತಿ ಒಂದೊಂದು ವೆರೈಟಿಗೂ ಒಂದೊಂದು ತರದ ಎಲೆಗಳನ್ನ ಇದಿದೆ. ನಮ್ಗೀಗ ಫ್ಲೇಮ್ ಸೀಡ್ಲೆಸ್ ಮತ್ತೆ ಶರತ್ ಸೀಡ್ಲೆಸ್ ಆದ್ರೆ ಒಂದು 12-15 ಎಲೆ ಬೇಕಾಗುತ್ತೆ ಒಂದು ಗೊನೆ ಅಂದ್ರೆ ಚೆನ್ನಾಗಿ ಬರಬೇಕು ಅಂದ್ರೆ. ಅದೇ ರೀತಿ ಬೆಂಗಳೂರ್ ಬ್ಲೂ ತುಂಬಾ ಜಾಸ್ತಿ, ಅದ್ರಲ್ಲಿ ಗೊನೆಗಳ ಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ಅದ್ರಲ್ಲಿ ಸ್ವಲ್ಪ ಎಲೆಗಳು ಜಾಸ್ತಿ ಬೇಕಾಗುತ್ತೆ. ಎರಡು ಬೆಳೆ ತಗೋತೀವಿ ಬೆಂಗಳೂರ್ ಬ್ಲೂ ಅಲ್ಲಿ. ಆದ್ರಿಂದ ನಾವು ಅದನ್ನ ಚಾಟ್ನಿ ಮಾಡ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಒಂದು ಚಾಟ್ನಿಯಲ್ಲಿ ಸ್ವಲ್ಪ 70% ಇಳುವರಿ ತಗೊಂಡ್ರೆ ನೆಕ್ಸ್ಟ್ ಚಾಟ್ನಿಯಲ್ಲಿ ಒಂದು 30%. ಯಾಕೆ ಅಂದ್ರೆ ತುಂಬಾ ಜಾಸ್ತಿ ಗಿಡಗಳಿಗೆ ಎಲ್ಲ ನಾವು ಇಳುವರಿ ತಗೊಂಡ್ರೆ ಮುಂದೆ ಅದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರಿಂದ ಬ್ಯಾಲೆನ್ಸ್ ಮಾಡಬೇಕು. ಈ ಎಸ್ಪೆಷಲಿ ನಮ್ಮ ದಿಲ್ಕುಶು ಮತ್ತೆ ಬೆಂಗಳೂರ್ ಬ್ಲೂ ತಳಿಗಳಲ್ಲಿ ಎರಡು ಬೆಳೆ ಎಲ್ಲಿ ತಗೋತೀವಿ ಅಲ್ಲಿ ಸ್ವಲ್ಪ ಇಳುವರಿಯನ್ನ ಬ್ಯಾಲೆನ್ಸ್ ಮಾಡಬೇಕು. ಎರಡು ಚಾಟ್ನಿಗಳಲ್ಲೂ ಎರಡರಲ್ಲೂ ಜಾಸ್ತಿ ತಗೊಂಡ್ರೆ ಮುಂದೆ ಅದ್ರ ಆಯಸ್ಸು ಕಡಿಮೆ ಆಗುತ್ತೆ ಗಿಡದ್ದು. ಸೊ ಈ ರೀತಿ ನಾವು ಎಲೆಗಳ ಸಂಖ್ಯೆನೂ ಇಟ್ಕೋಬೇಕಾಗುತ್ತೆ ಮತ್ತೆ ಗೊನೆಗಳ ಸಂಖ್ಯೆನೂ ಒಂದು ಗಿಡಕ್ಕೆ ಎಷ್ಟು ಬೇಕು ಅಂತ. ಸಾಮಾನ್ಯವಾಗಿ ಸೀಡ್ಲೆಸ್ ತಳಿಗಳಲ್ಲಿ 30-40 ಗೊನೆಗಳಾದ್ರೆ ನಿಮಗೆ ಅದು ಗೊನೆ ಆಕಾರ ಚೆನ್ನಾಗಿರಬೇಕು, ಗೊನೆಗಳಲ್ಲಿ ಕಾಯಿಗಳ ಪ್ರಮಾಣ ಒಂದೇ ರೀತಿ ಇರಬೇಕು. ಇದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಸಸ್ಯ ಪ್ರಚೋದಕ ರಾಸಾಯನಿಕಗಳು ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ನಾವು ತಿಳಿಯೋಣ. ಈಗ ಬೆಂಗಳೂರು ಬ್ಲೂ ಮತ್ತೆ ದಿಲ್ಕುಶು ಇವೆರಡರಲ್ಲೂ ಎರಡು ಬೆಳೆ ತಗೋಬಹುದು ಅಂತ ತಾವ್ ಹೇಳಿದ್ರಿ. ಅವುಗಳಿಗೆ ಯಾವ್ಯಾವ ಚಾಟ್ನಿ ಮಾಡಬೇಕಾಗುತ್ತೆ ಬೆಂಗಳೂರು? ಅದು ಇದಕ್ಕೆ ಈ ಬೆಂಗಳೂರು ಮತ್ತೆ ದಿಲ್ಕುಶಿಗೆ ನಿರ್ದಿಷ್ಟವಾಗಿ ನಾವು ಈ ಸೆಪ್ಟೆಂಬರ್ ಮತ್ತೆ ಆಗಸ್ಟ್ ಏಪ್ರಿಲ್ ಅಂತ ಇಲ್ಲ, ಅದು ಮಾರುಕಟ್ಟೆಗೆ ಅನುಗುಣವಾಗಿ ವರ್ಷ ಪೂರ್ತಿ. ನೀವು ನೋಡಿ ಬೆಂಗಳೂರು ಮಾರ್ಕೆಟ್ಗಳಿಗೆ ಹೋಗಿ ನೋಡಿದ್ರೆ ವರ್ಷ ಪೂರ್ತಿ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಬೆಂಗಳೂರು ಬ್ಲೂ ಸಿಗುತ್ತೆ. ಅದಕ್ಕೆ ನಿರ್ದಿಷ್ಟವಾಗಿ ನಾವು ಮೊದಲಿಂದ ಬಂದಿರೋದು ಬ್ಯಾಕ್ ಪ್ರೂನಿಂಗ್ ಅಂದ್ರೆ ಏಪ್ರಿಲ್, ಮತ್ತೆ ಫಾರ್ವರ್ಡ್ ಪ್ರೂನಿಂಗ್ ಅಂದ್ರೆ ಅಕ್ಟೋಬರ್. ಆದ್ರೆ ಈ ಬೆಂಗಳೂರು ಬ್ಲೂ ಮತ್ತೆ ದಿಲ್ಕುಶು ಸ್ವಲ್ಪ ಅವರು ಹೆಚ್ಚು ಕಡಿಮೆ ಮಾಡ್ತಾರೆ. ಆದ್ರೆ ನೀವು ಯಾವಾಗ್ಲೇನೆ ಚಾಟ್ನಿ ಮಾಡಿದ್ರು ಚಾಟ್ನಿ ಆಗೋ ಟೈಮಲ್ಲಿ ಸ್ವಲ್ಪ ಉಷ್ಣಾಂಶ ವಾತಾವರಣ ನೋಡ್ಕೋಬೇಕಾಗುತ್ತೆ. ರಾತ್ರಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರಬೇಕು, ತುಂಬಾ ಕಡಿಮೆ ಇದ್ರೆ ಕಣ್ಣುಗಳು ನೋಡಿಯಲ್ಲ. ಮತ್ತೆ ಹಣ್ಣು ಆಗುವ ಸಮಯದಲ್ಲಿ ತುಂಬಾ ಬಿಸಿಲು ಇರಬಾರ್ದು, ತುಂಬಾ ಟೆಂಪರೇಚರ್ ಇತ್ತು ಅಂದ್ರೆ ಕಲರ್ ಚೆನ್ನಾಗಿ ಡೆವಲಪ್ ಆಗಲ್ಲ. ಅದೊಂದು ನೋಡ್ಕೋಬೇಕು ರೈತರು ಅದನ್ನ ವರ್ಷ ಪೂರ್ತಿ. ಯಾಕೆಂದ್ರೆ ಅದು ನಮ್ಗೆ ಬೆಂಗಳೂರು ಬ್ಲೂ ಬೆಂಗಳೂರು ಸುತ್ತಮುತ್ತ ಚೆನ್ನಾಗಿ ಬೆಳೆಯೋದ್ರಿಂದ ಅದು ಜಸ್ಟ್ ನಾವು ವಾತಾವರಣದ ಅನುಗುಣವಾಗಿ ಮತ್ತು ಮಾರುಕಟ್ಟೆ ಬೆಲೆ ನಿಗದಿತಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಟ್ಯಾಗರ್ ಮಾಡ್ತಾರೆ. ಪ್ರೂನಿಂಗ್ ಯಾವಾಗಾದ್ರೂ ಮಾಡ್ತಿರ್ತಾರೆ, ಬಟ್ ಬೆಸ್ಟ್ ಒಳ್ಳೆ ಸೂಕ್ತ ಕಾಲ ಅಂದ್ರೆ ಏಪ್ರಿಲ್ ಇಂದ ಮೇ ಒಳಗೆ ಬ್ಯಾಕ್ ಪ್ರೂನಿಂಗ್ ಮಾಡಬೇಕು, ಸೆಪ್ಟೆಂಬರ್ ಇಂದ ನವೆಂಬರ್ ಒಳಗೆ ಫಾರ್ವರ್ಡ್ ಪ್ರೂನಿಂಗ್ ಮಾಡೋದು ಒಳ್ಳೇದು. ಅಂದ್ರೆ ಎರಡೂ ಚಾಟ್ನಿಗಳಲ್ಲೂ ಬೆಳೆ ಬರುತ್ತಾ ಅಲ್ಲಿ? ಹೌದು, ಅಂದ್ರೆ ಅದನ್ನ ನಾವು ಸ್ವಲ್ಪ ಅದೇ ಹೇಳಿದ್ದೆ ನಾನು, ಎರಡು ಕಡೆನೂ ಸ್ವಲ್ಪ ಸಮತೋಲನ ಕಾಪಾಡಬೇಕು. ತುಂಬಾ ಬೆಳೆ ಎರಡು ಕಡೆನೂ ತಗೊಂಡ್ರೆ ಒಂದು 2 ವರ್ಷ ಆದ್ಮೇಲೆ ಅದ್ರ ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ರೈತರು ನಮ್ಮ ಬೆಂಗಳೂರು ಬೆಳೆ ರೈತರು ಏನ್ ಮಾಡ್ತಾರೆ, ಬ್ಯಾಕ್ ಪ್ರೂನಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ತಗೋತಾರೆ ಬೆಳೆ, ಫಾರ್ವರ್ಡ್ ಪ್ರೂನಿಂಗ್ ಅಲ್ಲಿ ಸ್ವಲ್ಪ ಕಡ್ಡಿಗಳನ್ನ ಮಾಡ್ಕೋತಾರೆ ನೆಕ್ಸ್ಟ್ ಬೆಳೆಗೆ. ಆ ರೀತಿ 70-30 ಅಂಶದ ಪ್ರಮಾಣದಲ್ಲಿ ಒಂದು ವರ್ಷದ ಬೆಳೆಗಳನ್ನ ಎರಡು ಕಡೆಗೂ ಭಾಗ ಮಾಡಿ ತಗೊಳ್ತಾರೆ. ಅದರಿಂದ ಗಿಡಗಳಾದ ಆರೋಗ್ಯನೂ ಚೆನ್ನಾಗಿರುತ್ತೆ. ಇನ್ನು ಮುಖ್ಯವಾಗಿ ಈ ಚಳಿಗಾಲದ ಚಾಟ್ನಿಯಾದ ನಂತರ ನಾವು ಈ ಸಸ್ಯ ಪ್ರಚೋದಕಗಳನ್ನ ಏನಾದ್ರೂ ಬಳಸ್ಕೋಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಸೀಡ್ಲೆಸ್ ತಳಿಗಳಲ್ಲಿ ಜಾಸ್ತಿ, ಬೀಜರಹಿತ ತಳಿಗಳಲ್ಲಿ ಹಾರ್ಮೋನ್ ಬಳಕೆ ಜಾಸ್ತಿ ಬೇಕಾಗುತ್ತೆ. ಬೆಂಗಳೂರು ಬ್ಲೂ ಮತ್ತೆ ದಿಲ್ಕುಶಿಯಲ್ಲಿ ಅಷ್ಟು ಇದರ ಬಳಕೆ ಇಲ್ಲ, ಒಂದು GA ಕೊಟ್ಟರೆ ಸಾಕಾಗುತ್ತೆ. ಇಲ್ಲಿ ನಾವು ಸಾಮಾನ್ಯವಾಗಿ ಮುಖ್ಯವಾಗಿ ಕೊಡೋದು ಅಂದ್ರೆ ಗಿಬರ್ಲಿಕ್ ಆಸಿಡ್ ಅಂತ ಏನಿದೆ ಅದನ್ನ ಸೀಡ್ಲೆಸ್ ತಳಿಯಲ್ಲಿ 4 ಸಲ ಕೊಡ್ತೀವಿ. ಅಂದ್ರೆ ಈ ಬೀಜ ಇಲ್ಲದೆ ಇರೋದೇ ಇದಕ್ಕೆ ಕಾರಣ? ಹೌದು, ಸಾಮಾನ್ಯವಾಗಿ ಬೀಜದಲ್ಲಿ ಗಿಬರ್ಲಿಕ್ ಆಸಿಡ್ ಸಿಂಥಸಿಸ್ ಅಂದ್ರೆ ಉತ್ಪಾದನೆ ಸ್ವಾಭಾವಿಕವಾಗಿ ಆಗುತ್ತೆ. ಆದ್ರೆ ಈ ಸೀಡ್ಲೆಸ್ ತಳಿಗಳಲ್ಲಿ ಬೀಜರಹಿತ ತಳಿಗಳಲ್ಲಿ ಬೀಜ ಇಲ್ಲದಿದ್ರಿಂದ ನಾವು ಹೊರಗಡೆಯಿಂದ GA ನ ಅಪ್ಲೈ ಮಾಡಬೇಕಾಗುತ್ತೆ, ಸಿಂಪಡಿಸಬೇಕಾಗುತ್ತೆ. ಸೊ ಇದನ್ನ ನಾವು 4 ಹಂತದಲ್ಲಿ ಕೊಡಬೇಕು. ನಾ ಹೇಳಿದೆ ಪ್ರೂನಿಂಗ್ ಆದ್ಮೇಲೆ ಚಾಟ್ನಿ ಆದ ನಂತರ 20-25 ಗೊನೆಗಳು ಆರಂಭ ಆಗುತ್ತೆ. ಆ ಗೊನೆಗಳು ತಿಳಿ ಹಸಿರು ಇರೋ ಟೈಮ್ ಅಂದ್ರೆ 20-25 ಒಂದು 15 PPM ಗಿಬರ್ಲಿಕ್ ಆಸಿಡ್ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು. ಇದು ಯಾವುದಕ್ಕೆ? ಸೀಡ್ಲೆಸ್ ತಳಿಗಳಾದ ಥಾಮ್ಸನ್ ಸೀಡ್ಲೆಸ್, ಫ್ಲೇಮ್ ಸೀಡ್ಲೆಸ್, ಶರತ್ ಸೀಡ್ಲೆಸ್, ಕ್ರಿಮ್ಸನ್, ಇದಕ್ಕೆ ಈ ತಳಿಗಳಿಗೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಹಣ್ಣಿನ ಗೊಂಚಲು ಉದ್ದ ಆಗ್ಲಿಕ್ಕೆ, ಅಂದ್ರೆ ರಾಚಿಸ್ ಅಂದ್ರೆ ನಾವು ಡೇಟ್ ಅಂತ ಏನ್ ಹೇಳ್ತೀವಿ ಅದು ಉದ್ದ ಆಗ್ಬೇಕು. ಅದಾದ್ರೆ ನಮ್ಗೆ ಸಡಿಲವಾದ ಗೊನೆಗಳು ಸಿಗೋದ್ರಿಂದ ಹಣ್ಣುಗಳೇನಿರುತ್ತೆ ಅದು ಪೂರ್ಣ ಪ್ರಮಾಣದಲ್ಲಿ ಬೆಳೆಯಕ್ಕೆ ಸಹಕಾರಿಯಾಗುತ್ತೆ. ಸೊ ಇದು ಅತ್ಯಂತ ಮುಖ್ಯವಾದ ಅಂಶ. ಈ 15 PPM GA ನಾವು ಮೊದಲು ಕಡ್ಡಾಯ ಕೊಡೋದ್ರಿಂದ ಗೊನೆಗಳು ತಾನಾಗೆ ಉದ್ದ ಆಗುತ್ತೆ. ಇದು ಒಂದು. ಎರಡನೇದು ಈ GA ಪ್ರಮಾಣ ಪ್ರಮಾಣವನ್ನು ಸ್ವಲ್ಪ ಹೆಚ್ಚಿಸಬೇಕು. ಇದು 40-45 ದಿನದಲ್ಲಿ ಕೊನೆಗಳಲ್ಲಿ ಹೂಗಳೆಲ್ಲ ಸಂಪೂರ್ಣವಾಗಿ ಅರಳಿರುತ್ತೆ, ಅಂದ್ರೆ ನಾವೇನ್ ಹೇಳ್ತೀವಿ ಫುಲ್ ಬ್ಲೂಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಆ ಸಮಯದಲ್ಲಿ ಹೂಗಳನ್ನ ವಿರಳ ಮಾಡ್ಬೇಕು ಸ್ವಲ್ಪ, ಅಂದ್ರೆ ಥಿನ್ನಿಂಗ್ ಮಾಡಬೇಕು. ಅದಕ್ಕೋಸ್ಕರ ಗಿಬ್ಬರ್ಲಿಕ್ ಆಸಿಡ್ ನ ಪ್ರಮಾಣ 30-35 PPM ನ ಸ್ಪ್ರೇ ಮಾಡೋದ್ರಿಂದ ಹೂಗಳು ವಿರಳ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಬೇಕಾದಷ್ಟು ಎಷ್ಟು ನಿಗದಿತವಾಗಿ ಒಂದು ಗೊನೆಯಲ್ಲಿ ಕಾಯಿಗಳಿರಬೇಕು ಅಷ್ಟೇ ಇರೋದ್ರಿಂದ ಸ್ವಲ್ಪ ಅದ್ರ ಗಾತ್ರ ಹೆಚ್ಚಿಸಬಹುದು. ಅಂದ್ರೆ ಆ ಸಿಂಪರಣೆ ಮಾಡ್ತೀವಲ್ಲ, ಹೌದು, ಎಲ್ಲಾ ಹೂಗಳು ಬಿದ್ದೋಗ ಸಾಧ್ಯತೆ ಇರಲ್ವಾ? ಇಲ್ಲ ಇಲ್ಲ, ಇದು ನಾವು ಸುಮಾರು ಸಂಶೋಧನೆಗಳ ಪ್ರಕಾರ ಹೈ ಕಾನ್ಸಂಟ್ರೇಷನ್ ಲೋವರ್ ಕಾನ್ಸಂಟ್ರೇಷನ್ ಅಂತ ಮಾಡಿ 35-40 PPM ಅದಕ್ಕೆ ಎಷ್ಟು ಬೇಕು, ಒಂದು ಗೊನೆಗೆ ಎಷ್ಟು ಕಾಯಿಗಳು ಬೇಕು ಅಷ್ಟನ್ನಿಟ್ಟು ಎಕ್ಸಸ್ ಏನು ಹೂಗಳಿದೆ ಅದನ್ನೆಲ್ಲ ಬಿದ್ದೋಗುತ್ತೆ. ಸೊ ಇದು ಎರಡನೇದು ಉಪಚಾರ. ಇನ್ನು ಮೂರನೇದು ಮತ್ತೆ ನಾಲ್ಕನೇ ಉಪಚಾರದಲ್ಲಿ ನಾವು ಪ್ರತಿ ಕಾಯಿಗಳನ್ನ ದಪ್ಪ ಮಾಡಬೇಕು. ಅದಕ್ಕೋಸ್ಕರ ಇದು 25 PPM ಜೊತೆಗೆ ಒಂದು ಸೈಟೋಕೈನಿನ್ ಕಾಂಪೌಂಡ್ ಅಂತ, ಯಾವುದು ಬೆಂಜೈಲ್ ಅಡಿನೈನ್ ಅಂತ, BA ಆಗ್ಬೋದು, CPPU, ಇದನ್ನು 1-2 PPM GA ಮಿಶ್ರಣದೊಂದಿಗೆ, ನಮ್ ಗಿಬ್ಬರ್ಲಿಕ್ ಆಸಿಡ್ 25 PPM ಜೊತೆಗೆ ಸೈಟೋಕೈನಿನ್ ಆದ ಬೆಂಜೈಲ್ ಅಡಿನೈನ್ 1 PPM ಅಥವಾ CPPU ಅಂತ ಸಿಗುತ್ತೆ, ಇದೆರಡು ಮಿಕ್ಸ್ ಮಾಡಿ ಅದ್ಬೇಕು. ಇದನ್ನ ಯಾವಾಗ ಅಂದ್ರೆ ಅದು ಜೋಳದ ಸೈಜ್ ಇರುತ್ತೆ, ನಮ್ ಬಿಳಿ ಜೋಳದ ಕಾಳುಗಳಿರುತ್ತಲ್ಲ ಆ ಗಾತ್ರ ಇದ್ದಾಗ ಒಂದು ಪ್ರತಿ ಗೊನೆನ ಅದ್ಬೇಕು ಈ ದ್ರಾವಣದಲ್ಲಿ. ಇದನ್ನೇ ಮತ್ತೆ ನಾವು ಬಟಾಣಿ ಗಾತ್ರ ಬರುತ್ತೆ ಆವಾಗ ಇದೇ ಪ್ರಮಾಣದಲ್ಲಿ ಇನ್ನೊಮ್ಮೆ ಅತ್ಬೇಕಾಗುತ್ತೆ. ಸೊ ಈ ರೀತಿ 4 ಸಲ ಈಗ GA ಉಪಚಾರ ಮಾಡೋದ್ರಿಂದ ನಾವು ಗೊನೆಗಳನ್ನ ಆಕಾರನೂ ಸಹಾಯ ಸರಿಯಾಗಿ ಮಾಡಬಹುದು ಮತ್ತೆ ಕಾಯಿಗಳ ಗಾತ್ರ ಜಾಸ್ತಿ ಮಾಡಬಹುದು. ಇಷ್ಟೆಲ್ಲಾ ಮಾಡಿದ್ರೂ ಸಹ ಇನ್ನೂ ನಮಗೆ ಕಾಯಿಗಳು ತುಂಬಾ ದಟ್ಟವಾಗಿರುತ್ತೆ. ಅದಕ್ಕೋಸ್ಕರ ನಾವು ಕೈಯಿಂದ ಒಂದು ಹರಿತವಾದ ಕತ್ರಿಯನ್ನು ತಗೊಂಡು ಸಹ ಆಳುಗಳು ಅದನ್ನ ಥಿನ್ನಿಂಗ್ ವಿರಳ ಮಾಡ್ತಾರೆ, ಕಾಯಿಗಳನ್ನ ವಿರಳ ಮಾಡಿ ಗೊನೆ ತುದಿ ಕಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನು ಪಡೆಯಬಹುದಾಗಿದೆ. ಮತ್ತೆ ಚಪ್ರಕ್ಕೂ ಕೂಡ ಈ ಬಳ್ಳಿಗಳನ್ನೆಲ್ಲ ಹಬ್ಬಿಸಿ ನಿರ್ವಹಣೆ ಮಾಡಬೇಕಾಗುತ್ತೆ. ಹೌದು ಹೌದು ಹೌದು, ಅದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಕಡ್ಡಿಗಳನ್ನ ಸ್ವಲ್ಪ ಹಣ್ಣುಗಳು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಗಾಳಿ ಚೆನ್ನಾಗಿರ್ಬೇಕು ಮತ್ತೆ ಸೂರ್ಯನ ಕಿರಣ ಚೆನ್ನಾಗಿ ಬೆಳಬೇಕು. ಈ ಸಮಯದಲ್ಲಿ ನಾವು ಹೇಳದಾಗೆ ಶೂಟ್ ಥಿನ್ನಿಂಗ್ ಮಾಡೋದು ಮತ್ತೆ ಕಡ್ಡಿಗಳು ಎಡ್ಡಾದಿಡ್ಡಿ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಅಂದ್ರೆ ಅದನ್ನೆಲ್ಲ ಸರಿಯಾಗಿ ಟ್ರೈನ್ ಮಾಡಬೇಕು. ವ್ಯವಸ್ಥಿತವಾಗಿ ಸರಿಯಾಗಿ ಟ್ರೈನಿಂಗ್ ಮಾಡೋದ್ರಿಂದ ನಾವು ಕ್ಯಾನೋಪಿಯಲ್ಲಿ ಏನು ನಾವು ಮೈಕ್ರೋ ಕ್ಲೈಮೇಟ್ ಅಂದ್ರೆ ನಾವು ಅಂದ್ರೆ ಸೂಕ್ಷ್ಮ ವಾತಾವರಣ ಚೆನ್ನಾಗಿ ಅನುಕೂಲವಾಗಿ ಮಾಡ್ತು ಅಂದ್ರೆ ಅದರಲ್ಲಿ ರೋಗ ರುಜಿನಗಳನ್ನೆಲ್ಲ ತಪ್ಪಿಸಬಹುದಾಗಿದೆ. ಕೀಟಗಳು ಕೂಡ ಹಾವಳಿ ಕಡಿಮೆ ಆಗುತ್ತೆ. ಗಾಳಿ ಬೆಳಕು ಚೆನ್ನಾಗಿ ಮಾಡೋದಕ್ಕೆ ಇದಕ್ಕೆ ಏನಂತೀವಿ ನಾವು ಚಪ್ಪರ ವ್ಯವಸ್ಥೆ ಅಂತೀವಿ, ಕ್ಯಾನೋಪಿ ಮ್ಯಾನೇಜ್ಮೆಂಟ್. ಇನ್ನ ಈ ಚೆನ್ನಾಗಿ ಈಗ ಗೊನೆಗಳು ಹಿಡಿಬೇಕು, ಹಣ್ಣುಗಳು ದಪ್ಪ ಆಗ್ಬೇಕು ಅಂತಂದ್ರೆ ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ, ನೀರನ್ನು ಕೂಡ ಕೊಡಬೇಕು. ಈ ಒಂದು ನಿರ್ವಹಣಾ ಕ್ರಮಗಳನ್ನು ಹೇಗೆ ಅನುಸರಿಸಬೇಕು? ನಿಮಗೆ ತಿಳಿದಾಗೆ ದ್ರಾಕ್ಷಿ ನೀರು ಇರಲೇಬೇಕು, ಕಡ್ಡಾಯವಾಗಿ ವರ್ಷ ಪೂರ್ತಿ ನೀರು ಬೇಕು. ಇದು ಮಳೆಯಾಶ್ರಿತವಾಗಿ ಬೆಳೆಯುವಂತ ಬೆಳೆ ಅಲ್ಲ. ಸೊ ಅದರಿಂದ ಮತ್ತೆ ಇದು ಬೆಳವಣಿಗೆ ಹಂತಕ್ಕೆ ಪ್ರಮಾಣದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ. ವರ್ಷ ಪೂರ್ತಿ ಒಂದೇ ರೀತಿ ನೀರು ಉಣಿಸಕ್ ಆಗೋದಿಲ್ಲ, ಅದು ಬೆಳವಣಿಗೆ ಯಾವ ಹಂತದಲ್ಲಿದೆ ಅದನ್ನ ನೋಡ್ಬಿಟ್ಟು ನಾವು ಪ್ರಮಾಣ ಹೆಚ್ಚು ಮಾಡಬೇಕಾಗುತ್ತೆ, ಕಡಿಮೆ ಮಾಡಬೇಕಾಗುತ್ತೆ. ನಾವು ಮೊದಲೇ ಹೇಳಿದಾಗೆ ಮೊದಲಿಂದ 1-40 ದಿನದವರೆಗೂ ರಭಸವಾಗಿ ಬೆಳೆಯುತ್ತೆ, ಕಡ್ಡಿಗಳೆಲ್ಲ ಬೆಳೀತಾ ಇರುತ್ತೆ, ಗೊನೆಗಳು ಬೇರೆ ಅಷ್ಟಲ್ಲಿ ಬಿಟ್ಟು ಕಾಯಿಗಳು ಬೆಳೆಯೋ ಸಮಯ. ಈ ಸಮಯದಲ್ಲಿ ನೀರಿನ ಅಗತ್ಯ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ದಿನಕ್ಕೆ 20-24 ಲೀಟರ್ ಒಂದು ಗಿಡಕ್ಕೆ ನಾವು ಫಸ್ಟ್ 40 ದಿನ ಮೊದಲನೇ 40 ದಿನ ಸ್ವಲ್ಪ ನೀರಿನ ಪ್ರಮಾಣ 20-24 ಲೀಟರ್ ಕೊಡಬೇಕಾಗುತ್ತೆ. ಇದೇ ಸಮಯದಲ್ಲಿ ಸಾರಜನಕಯುಕ್ತ ರಸಗೊಬ್ಬರಗಳು ಬೇಕು, ಯಾಕೆಂದ್ರೆ ಸಾರಜನಕಯುಕ್ತ ರಸಗೊಬ್ಬರಗಳು ಎಲೆಗಳು ಜಾಸ್ತಿ ಹಸಿರಾಗಿರೋಂಗ್ ಮಾಡುತ್ತೆ ಮತ್ತೆ ಅದರಲ್ಲಿ ಸಸ್ಯ ಹರಿತ ಏನ್ ಹೇಳ್ತೀವಿ ಕ್ಲೋರೋಫಿಲ್ ಕಂಟೆಂಟ್ ಅದೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು DAP ಅಥವಾ 19-19-19 ಸಂಕೀರ್ಣ ಗೊಬ್ಬರ ಇವುಗಳನ್ನೆಲ್ಲ ಭೂಮಿಗೆ ಮತ್ತೆ ರಸಾವರಿಯಾಗಿ ಎರಡು ಇದರಲ್ಲೂ ಕೊಡಬೇಕಾಗುತ್ತೆ. ಫರ್ಟಿಗೇಷನ್ ಅಂತ ಹೇಳ್ತೀವಿ ಅದರಲ್ಲೂ ಕೊಡಬೇಕು ಮತ್ತೆ ಭೂಮಿಗೆ, ಯಾಕೆಂದ್ರೆ ಬ್ಯಾಲೆನ್ಸ್ ಆಗಬೇಕು ಎರಡರಲ್ಲೇನು ಬ್ಯಾಲೆನ್ಸ್ ಆಗೋದ್ರಿಂದ ಎರಡನ್ನು ಕೊಡಬೇಕಾಗುತ್ತೆ. ಸೊ ಇದು ಮೊದಲ 40 ದಿನದವರೆಗೂ ನೀರಿನ ಪ್ರಮಾಣ ಜಾಸ್ತಿ ಇರಬೇಕು, ಸಾರಜನಕ ಕೊಡಬೇಕಾಗುತ್ತೆ. ಇನ್ನು ಮಧ್ಯ 40-60-70 ದಿನದವರೆಗೂ ಕಾಯಿ ಕಚ್ಚೋ ಸಮಯ, ಅಂದ್ರೆ ಹೂ ಹರಳಿಬಿಟ್ಟು ಕಾಯಿ ಕಚ್ಚಬೇಕಾಗುತ್ತೆ, ಆ ಸಮಯದಲ್ಲಿ ನಮಗೆ ರಂಜಕದ ಗೊಬ್ಬರ ಜಾಸ್ತಿ ಅಂದ್ರೆ ಫಾಸ್ಫರಸ್, ರಂಜಕದ ಗೊಬ್ಬರನು ಅಷ್ಟೇ, ಸೂಪರ್ ಫಾಸ್ಫೇಟ್ ಅಥವಾ DAP ಇಂದ ಮತ್ತೆ ಯೂರಿಯಾ ಫಾಸ್ಫೇಟ್ ಅಂತ ಸಿಗುತ್ತೆ, ಇದೆಲ್ಲ ರಸಾವರಿ ಗೊಬ್ಬರಗಳು, ಫರ್ಟಿಗೇಷನ್ ಗೊಬ್ಬರ ಮೂಲಕ ಕೊಡುವಂತದ್ದು. ಈ ರೀತಿ ಕೊಡೋದ್ರಿಂದ ಕಾಯಿ ಚೆನ್ನಾಗಿ ಕಚ್ಚುತ್ತೆ ಮತ್ತೆ ಉತ್ತಮ ಗುಣಮಟ್ಟನು ಸಿಗುತ್ತೆ. ಮತ್ತೆ ಈ ಸಮಯದಲ್ಲಿ ನೀರಿನ ಅಗತ್ಯ ಸ್ವಲ್ಪ ಕಡಿಮೆ ಮಾಡಬೇಕು, ಯಾಕೆ ಅಂದ್ರೆ ಹೂ ನಾವು ವಿರಳ ಮಾಡಲಿಕ್ಕೆ GA ಕೊಡ್ತೀವಿ ಅಂತ ಹೇಳಿದ್ದೆ, ಸ್ವಲ್ಪ ನೀರಿನ ಪ್ರಮಾಣ ತಗ್ಗಿಸೋದ್ರಿಂದನೂ ಹೂಗಳು ಉದುರುತ್ತೆ. ಸೊ ಈ ಹೂ ಉದುರಿ ಕಾಯಿ ಕಚ್ಚೋದಕ್ಕೆ ಅದಕ್ಕೆ ಸ್ವಲ್ಪ ನೀರಿನ ಅಂಶನ ಸ್ವಲ್ಪ ಕಡಿಮೆ ಮಾಡಬೇಕು. ಇವಾಗ 10-12 ಲೀಟರ್ ಸಾಕಾಗುತ್ತೆ. ಸೊ ಈ ರೀತಿ 40 ದಿನವರೆಗೂ ರಂಜಕ ಬೇಕು ಮತ್ತೆ ನೀರಿನ ಪ್ರಮಾಣ ಕಡಿಮೆ ಇರಬೇಕು. ಅದಾದ ನಂತರ ಮತ್ತೆ ಕಾಯಿಗಳು ಸ್ವಲ್ಪ ಬೆಳಿಬೇಕು. ಆವಾಗ 90 ದಿನವರೆಗೂ ಮತ್ತೆ ನೀರಿನ ಪ್ರಮಾಣ ಹೆಚ್ಚಿಸ್ತೀವಿ ಮತ್ತೆ ಸಾರಜನಕನು ಸ್ವಲ್ಪ ಜಾಸ್ತಿ ಕೊಡ್ತೀವಿ 90 ದಿನವರೆಗೂ. ಈಗ 90 ದಿನ ಆದ್ಮೇಲೆ ಕಾಯಿಯಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಕಾಯಿಗಳು ಮೆದುವಾಗಕ್ಕೆ ಶುರು ಆಗುತ್ತೆ, ಮತ್ತೆ ಬಣ್ಣದ ತಳಿಗಳಾದ್ರೆ ಅದರಲ್ಲಿ ಕಲರ್ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ನಮ್ಗೆ ಪೊಟ್ಯಾಶ್ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ಪೊಟ್ಯಾಶ್ ಅಂಶನ 90 ದಿನದಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ದ್ರಾಕ್ಷಿಯಲ್ಲಿ ಸಾಮಾನ್ಯವಾಗಿ ಪೊಟ್ಯಾಶ್ ಅನ್ನು ಸಲ್ಫೇಟ್ ಆಫ್ ಪೊಟ್ಯಾಶ್ SOP ಮುಖಾಂತರ ಕೊಡೋದು ಒಳ್ಳೇದು. MOP ಇಂದ ಕೊಟ್ಟರೆ ಕ್ಲೋರೈಡ್ ಇರುತ್ತೆ ಅದರಲ್ಲಿ, ಅದು ಕ್ಲೋರೈಡ್ ಅಂಶ ದ್ರಾಕ್ಷಿಗೆ ಸ್ವಲ್ಪ ಹಾನಿಕಾರಕ. ಸೊ ಅದರಿಂದ MOP ಅನ್ನು ಆದಷ್ಟು ಕಡಿಮೆ ಮಾಡಿ, ನಾವು ಸಾಮಾನ್ಯವಾಗಿ MOP ಶಿಫಾರಸ್ ಮಾಡೋದಿಲ್ಲ. SOP ಇಂದ ಕೊಡಿ ಅಥವಾ ಪೊಟ್ಯಾಶಿಯಂ ನೈಟ್ರೇಟ್ ಅಂತ KNO3 ಅದನ್ನ ಕೊಡಬಹುದು. ಸೊ ಈ ರೀತಿ ಮತ್ತೆ ಆ ಸಮಯದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ನೀರಿನ ಪ್ರಮಾಣ ಸ್ವಲ್ಪ ತಗ್ಗಿಸ್ಬೇಕು, ಇಲ್ಲಾಂದ್ರೆ ಕಾಯಿಗಳು ಸಪ್ಪೆ ಆಗೋದಂತ ಇದಾಗುತ್ತೆ. ಪೊಟ್ಯಾಶ್ದು ಮುಖ್ಯವಾದ ರೋಲ್ ಅಂತ ಏನಂತ ಹೇಳ್ತೀವಿ, ಅದರದ್ದು ಕಾರ್ಯ ಸಕ್ಕರೆ ಅಂಶ ಜಾಸ್ತಿ ಮಾಡೋದು ಮತ್ತೆ ರೋಗ ರುಜಿನಗಳಿಗೆ ನಿರೋಧಕ ಶಕ್ತಿ ಕೊಡೋದು. ಈ ರೀತಿ ಮೊದಲನೇ 1-90 ದಿನದವರೆಗೂ ನೀರಿನ ಅಂಶನು ಅದರ ಬೆಳವಣಿಗೆ ಹಂತಕ್ಕೆ ಅನುಗುಣವಾಗಿ ಕೊಡಬೇಕಾಗುತ್ತೆ. ಮತ್ತೆ ಯಾವುದು ಸಾರಜನಕ ಬೇಕಾ, ರಂಜಕ ಬೇಕಾ, ಪೊಟ್ಯಾಶ್ ಬೇಕಾ ಅಂತ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಚಳಿಗಾಲದ ಚಾಟ್ನಿ ಅಥವಾ ಈ ಬಳ್ಳಿ ಸವರುವಿಕೆಯನ್ನ ಮಾಡ್ಕೊಂಡಾದ್ಮೇಲೆ ಏನು ಹೊಸ ಬೆಳವಣಿಗೆ ಬರುತ್ತಲ್ಲ, ಸಂದರ್ಭದಲ್ಲಿ ರೋಗ ಮತ್ತು ಕೀಟಗಳ ಹಾವಳಿ ಜಾಸ್ತಿ ಅಂತ ತಾವು ಹೇಳಿದ್ರಿ, ಇವುಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ದ್ರಾಕ್ಷಿಗೆ ಮುಖ್ಯವಾಗಿ ನಾವು ಖರ್ಚು ಏನಿದೆ ಅದರಲ್ಲಿ 30-40% ನಮ್ದು ರೋಗ ಮತ್ತು ಕೀಟದ ನಿರ್ವಹಣೆಗೆ ಆಗುತ್ತೆ. ಸಸ್ಯ ಸಂರಕ್ಷಣೆ ತುಂಬಾ ಮುಖ್ಯ, ಯಾಕೆಂದ್ರೆ ಅದಕ್ಕೆ ತುಂಬಾ ಕಾಡುವಂತ ರೋಗ ಅಂದ್ರೆ ಡೌನಿ ಮಿಲ್ಡ್ಯೂ, ಅಂದ್ರೆ ಕೇದಿಗೆ ರೋಗ, ಬೂಜು ರೋಗ. ಡೌನಿ ಅಂದ್ರೆ ನಮ್ಮ ರೈತರಿಗೆ ಸಾಮಾನ್ಯವಾಗಿ ಡೌನಿ ಅಂದ್ರೆ ಅವ್ರಿಗೆ ಭಯ ಆಗುತ್ತೆ ದ್ರಾಕ್ಷಿ ಬೆಳೆಗಾರರಿಗೆ. ಸೊ ಮೊದಲ ಹಂತದಲ್ಲಿ 5-6 ಎಲೆ ಬಂತಾಗ ಸಸ್ಯ ಸಂರಕ್ಷಣೆಯಲ್ಲಿ ಮುಖ್ಯವಾಗಿ ಡೌನಿ ಮಿಲ್ಡ್ಯೂನ ನಾವು ಹತೋಟಿಗೆ ತರಬೇಕು. ಈ ಡೌನಿ ಮಿಲ್ಡ್ಯೂ ಏನು ಅಂದ್ರೆ ಗಿಡದ ಎಲ್ಲಾ ಭಾಗಗಳಿಗೂ ಆವರಿಸುತ್ತೆ, ಇದ್ರ ಜೊತೆಗೆ ಎಲೆ ಚಿಕ್ಕಿ ರೋಗನೂ ಬರುತ್ತೆ. ಯಾಕೆಂದ್ರೆ ಆ ಸಮಯದಲ್ಲಿ ವಾತಾವರಣ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತೆ, ಬೆಳಗಿನ ಜಾವ ಸ್ವಲ್ಪ ಮಂಜು ಬೀಳೋ ಸಮಯ, ಸೊ ವಾತಾವರಣ ಹ್ಯುಮಿಡಿಟಿ ಆರ್ದ್ರತೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಎಳೆ ಚಿಗುರುಗಳಿಗೆ, ಎಳೆ ಕಾಯಿಗಳಿಗೆ, ಕಡ್ಡಿಗಳಿಗೆ ಗಿಡದ ಎಲ್ಲಾ ಭಾಗಗಳನ್ನ ಆವರಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಡೌನಿ ಮಿಲ್ಡ್ಯೂ ಕಂಟ್ರೋಲ್ಗೆ ನಾವು ಫಸ್ಟ್ 30-40 ದಿನದವರೆಗೂ ಬಹಳ ಆದ್ಯತೆ ಕೊಟ್ಟು ಈ ಡೌನಿ ಮಿಲ್ಡ್ಯೂನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಡೌನಿ ಮಿಲ್ಡ್ಯೂ ಕಂಟ್ರೋಲ್ ಮಾಡಲಿಕ್ಕೆ ತಾಮ್ರಯುಕ್ತ ಶಿಲೀಂದ್ರ ನಾಶಕಗಳು ಅಂದ್ರೆ ಕಾಪರ್ ಫಂಜಿಸೈಡ್ಸ್, ಅದರಲ್ಲಿ ಮುಖ್ಯವಾಗಿ ನಾವು ಬೋರ್ಡೋ ಮಿಕ್ಸ್ಚರ್ ಮಾಡಿರ್ತೀವಿ, ಅದೇ ರೀತಿ COC ಕಾಪರ್ ಆಕ್ಸಿಕ್ಲೋರೈಡ್ ಆಗ್ಬೋದು, ಅಥವಾ ಕರ್ಜೇಟ್ ಅಂತ ಸಿಗುತ್ತೆ, ಸೈಮಾಕ್ಸಿನಲ್, ತುಂಬಾ ಅಂದ್ರೆ ದ್ರಾಕ್ಷಿಯಲ್ಲಿ ಶಿಫಾರಸು ಮಾಡಿರೋಂಥದ್ದೇ ಕೊಡಬೇಕಾಗುತ್ತೆ ಈ ಶಿಲೀಂದ್ರ ನಾಶಕಗಳು. ಯಾಕೆಂದ್ರೆ ಅದು ರಫ್ತು ಆಗೋದ್ರಿಂದ ಅದರದ್ದು ಅವಶೇಷಗಳು ರೆಸಿಡ್ಯೂಗಳು ಜಾಸ್ತಿ ಇರಬಾರ್ದು ಹಣ್ಣು ಕೊಯ್ಲಾದಾಗ. ಸೊ ಶಿಫಾರಸು ಮಾಡಿರೋದನ್ನ ನಿಗದಿತ ಸಮಯದಲ್ಲಿ ಕೊಡಬೇಕು. ಮತ್ತೆ ಒಂದೇ ಶಿಲೀಂದ್ರ ನಾಶಕವನ್ನು ಪುನರಾವರ್ತನೆ ಮಾಡಬಾರ್ದು, ಬದಲಾಯಿಸ್ತಾ ಇರಬೇಕು. ಈ ಸಲ ನೀವು ಬ್ಲೈಟಾಕ್ಸ್ ಕೊಟ್ಟಿದ್ರೆ ನೆಕ್ಸ್ಟ್ ಕೋಸೈಡ್ ಕೊಡ್ಬೋದು. ಆ ರೀತಿ ಸುಮಾರು ಕೆಮಿಕಲ್ಗಳಿದೆ, ಅದನ್ನ ನೀವು ಬದಲಾವಣೆ ಮಾಡೋದ್ರಿಂದ ನಾವು ಅದು ರೆಸಿಸ್ಟೆನ್ಸ್ ಏನಂತ ಹೇಳ್ತೀವಿ, ನಿರೋಧಕ ಶಕ್ತಿ, ಅದರಲ್ಲಿ ಶಿಲೀಂದ್ರ ನಿರೋಧಕ ಶಕ್ತಿ ಬರೋದನ್ನ ಸಹ ತಡಿಬಹುದು. ಮತ್ತೆ ನೀವು ಚಾಟ್ನಿ ಆದ ನಂತರ ಮುಖ್ಯವಾಗಿ ಬರೋ ಕೀಟ ಅಂದ್ರೆ ಬಂಗಾರದ ಹುಳು, ಅಂದ್ರೆ ಫ್ಲೀ ಬೀಟಲ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಪೂರ್ತಿ ಚಿಗುರ್ತಾ ಇರೋ ಕಣ್ಣುಗಳನ್ನೆಲ್ಲ ಪೂರ್ತಿ ತಿಂದ್ಬಿಡುತ್ತೆ. ಅದಕ್ಕೋಸ್ಕರ ಆವಾಗ ಫಸ್ಟ್ 8-10 ದಿನದೊಳಗೆ ಸ್ಪ್ರೇ ಮಾಡಬೇಕು. ಯಾವುದು ಒಂದು ಕಾನ್ಫಿಡಾರ್ ಅಂತ ಸಿಗುತ್ತೆ, ಅಥವಾ ಲ್ಯಾಂಡಾ ಸೈಲೆತ್ರಿನ್ ಅಂತ, 0.3 mL 1 ಲೀಟರ್ಗೆ. ಈ ಪ್ರಮಾಣದಲ್ಲಿ ನೀವು ಬಂಗಾರದ ಹುಳನ ಕಂಟ್ರೋಲ್ ಮಾಡಬಹುದು, ಮತ್ತೆ 40 ದಿನದವರೆಗೂ ಡೌನಿ ಮಿಲ್ಡ್ಯೂನ ಕಂಟ್ರೋಲ್ ಮಾಡಬೇಕು. ಇದು ಮೊದಲನೇ ರೋಗ ಮತ್ತೆ ಮೊದಲನೇ ಕೀಟ. ಇದಾಗಿ ಹಣ್ಣುಗಳು ಬಲಿತಾ ಬರ್ತಿದ್ದಂಗೆ ಸ್ವಲ್ಪ ಬೂದಿ ರೋಗ ಶುರು ಆಗುತ್ತೆ, ಅಂದ್ರೆ ಪೌಡ್ರಿ ಮಿಲ್ಡ್ಯೂ. ಪೌಡ್ರಿ ಮಿಲ್ಡ್ಯೂ ಕಂಟ್ರೋಲ್ ಮಾಡಲಿಕ್ಕೆ ಅದು ಅಷ್ಟೇ, ಬೆಳೆಗಳ ಮೇಲೆಲ್ಲ ಬೂದಿ ಬೆಳೆದು ಬಿಟ್ಟಿರುತ್ತೆ, ಆವಾಗ ನಮ್ಗೆ ಅದ್ರಲ್ಲಿ ಆಹಾರ ಉತ್ಪಾದನಾ ಶಕ್ತಿ ಕಡಿಮೆ ಆಗುತ್ತೆ ಎಲೆಗಳಿಗೆ. ಸೊ ಅದನ್ನ ಪೌಡ್ರಿ ಮಿಲ್ಡ್ಯೂ ಕಂಟ್ರೋಲ್ ಮಾಡಲಿಕ್ಕೆ ಗಂಧಕಯುಕ್ತ ಶಿಲೀಂದ್ರ ನಾಶಕಗಳು, ಸಲ್ಫರ್ ಬೇಸ್ಡ್, ಅದು ಸಲ್ಫರ್ ಕೊಡಬಹುದು, ಅಥವಾ ಎಕ್ಸೋಕೊನಜಲ್ ಅಂತ ಸಿಗುತ್ತೆ, ಆ ರೀತಿ ಕಾಂಟಾಫ್, ಇದೆಲ್ಲಾನು 1-1.5 mL ಅಥವಾ ಗ್ರಾಮ್ ಯಾವ್ದಾದ್ರೂ ಆಗ್ಬೋದು. ಅದನ್ನ 8-10 ದಿನಕ್ಕೊಂದ್ಸಲ ಕೊಡೋದ್ರಿಂದ ಈ ಪೌಡ್ರಿ ಮಿಲ್ಡ್ಯೂ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಸಮಯದಲ್ಲಿ ಫ್ಲವರಿಂಗ್ ಅಂದ್ರೆ ನಾವು ಹೂ ಅರಳ ಟೈಮಲ್ಲಿ ರಸ ಇರೋ ಕೀಟಗಳು, ಅದು ಕಣ್ಣಿಗೆ ಕಾಣಲ್ಲ, ಥ್ರಿಪ್ಸ್ ಅಂತ ಹೇಳ್ತೀವಿ, ಅದು ಬಂದು ಒಳಗೆ ಇರ್ಬಿಟ್ಟಿರುತ್ತೆ ರಸ ಎಲ್ಲ, ಅದು ಕಾಯಿಗಳು ಬೆಳೀತಾ ಬೆಳೀತಾ ನೋಡಿದಾಗ ಅದ್ರ ಮೇಲೆ ಕಪ್ಪು ಕಲೆಗಳು ಕಾಣಿಸಕ್ ಶುರು ಆಗುತ್ತೆ. ಅದಕ್ಕೋಸ್ಕರ ಹೂ ಅರಳಕ್ ಮುಂಚೆ ಒಂದು ಕೀಟನಾಶಕ, ಯಾವ್ದಾದ್ರು ಒಂದು ಕೀಟನಾಶಕ ಕಾನ್ಫಿಡರ್ ಆಗ್ಬೋದು, ಲ್ಯಾಮ್ಡಾ ಆಗ್ಬೋದು, ಅಥವಾ ಸ್ಪೈನೋಸೈಡ್ ಅಂತ ಸಿಗುತ್ತೆ, ಅದನ್ನ ಥ್ರಿಪ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡಬೇಕು. ಈ ರೀತಿ ಡೌನಿ, ಪೌಡ್ರಿ ಮತ್ತೆ ಥ್ರಿಪ್ಸ್ ಕಂಟ್ರೋಲ್ ಆಯ್ತು. ಇದಾದ್ಮೇಲೆ ಕೊನೆ ಹಂತಕ್ಕೆ ಬಂತು ಅಂತಂದ್ರೆ ಮಿಲಿ ಬಗ್ಸ್. ಈ ಬೇಸಿಗೆಯಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಿದ್ದಾಗ ನಮ್ಗೆ ಇಟ್ಟು ತಿಗಣೆದು ಜಾಸ್ತಿ, ಅದು ಪೂರ್ತಿ ಗೊನೆಗಳನ್ನೇ ಆವರಿಸ್ಕೊಂಡ್ಬಿಡುತ್ತೆ. ಮತ್ತೆ ಆ ಇಟ್ಟು ತಿಗಣೆಗಳು ಎಲ್ಲಿರುತ್ತೆ ಅಂದ್ರೆ ತೊಗಟೆ ಕೆಳಗಿರುತ್ತೆ. ಸೊ ಗಿಡದ ತೊಗಟೆಯನ್ನ ವರ್ಷಕ್ಕೊಂದ್ಸಲ ಅದಕ್ಕೋಸ್ಕರ ನಾವು ತೆಗಿಬೇಕು, ಸಿಪ್ಪೆ ಎಲ್ಲ ಬಿಡಿಸಿ ಕೀಟನಾಶಕಗಳನ್ನ ಚೆನ್ನಾಗಿ ಅದಕ್ಕೆ ಸಿಂಪಡಣೆ ಮಾಡಬೇಕು. ಮತ್ತೆ ಮೇಲ್ಗಡೆ ಕೆಮಿಕಲ್ ಸ್ಪ್ರೇ ಮಾಡಿದ್ರು ಸಹ ಅದ್ರೊಳಕ್ ಹೋಗೋದಿಲ್ಲ. ಅದಕ್ಕೆ ಮೊದಲು ಅಥವಾ ಎರಡನೇ ಹಂತದ ಜ್ವರ ಅಂತ ಏನ್ ಹೇಳ್ತೀವಿ ನಾವು, ಇನ್ಸಿನ್ದೊಳಗೆ ಮೆಥೋಮಿಲ್ ಆಗ್ಬೋದು, ಬ್ಯುಪ್ರೊಫಿಸಿನ್ ಅಂತ ಸಿಗುತ್ತೆ, ಈ ಕೆಮಿಕಲ್ಗಳನ್ನ ನಾವು ಹಿಟ್ಟು ತಿಗಣೆ ಬಿಳಿ ತಿಗಣೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಳಸ್ಕೋಬಹುದು. ಅದರಿಂದ ಯಾಕೆಂದ್ರೆ ಇದು ಒಂದು ಸಲ ನಾವು ಗೊನೆ ಮೇಲೆ ಬಂತು ಅಂದ್ರೆ ಆ ಗೊನೆ ಮಾರುಕಟ್ಟೆಗೇನೆ ಮಾಡಕ್ಕಾಗಲ್ಲ, ಅಷ್ಟು ಹಾನಿ ಆಗುತ್ತೆ, ಆವರ್ಸ್ಕೊಳ್ಳುತ್ತೆ. ಮತ್ತೆ ನಾವು ಯಾವುದೇ ರಸಗೊಬ್ಬರ ಅಥವಾ ರಾಸಾಯನಿಕಗಳನ್ನ ಮಾಡ್ಬೇಕಾದ್ರೆ ಶಿಫಾರಸು ಮಾಡಿದೆ, ಯಾಕೆಂದ್ರೆ ಅದನ್ನ ಕಟಾವಿಗೆ ಮುಂಚೆ ಎಷ್ಟು ದಿನದಲ್ಲಿ ನಾವು ಸ್ಪ್ರೇ ಮಾಡಬೇಕು, ಆಮೇಲೆ ನಿಲ್ಲಿಸಬೇಕು. ಯಾಕೆಂದ್ರೆ ಕೆಲವುಗಳ ಅವಶೇಷ ಜಾಸ್ತಿ ದಿನ ಇರುತ್ತೆ, ಅದು ನಾವು ಗ್ರಾಹಕರಿಗೆ ವಿಷ ಆಗುತ್ತದೆ. ಅದಕ್ಕೋಸ್ಕರ ನಾವು ಅದನ್ನ ಶಿಫಾರಸು ಮಾಡಿರೋದನ್ನ ಅದೇ ಪ್ರಮಾಣದಲ್ಲಿ ಕೊಡಬೇಕು, ಜಾಸ್ತಿನೂ ಕೊಡಬಾರದು. ಸೊ ಈ ರೀತಿ ಮಾಡಬೇಕು, ನಾವು ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನ ಖಂಡಿತವಾಗಿ ಪಡಿಬಹುದು. ಶ್ರೋತೃಗಳೇ, ತಮಗೆ ಈ ದ್ರಾಕ್ಷಿ ಬೆಳೆನಲ್ಲಿ ಈ ಚಳಿಗಾಲದ ಒಂದು ಬಳ್ಳಿ ಸೌರುವಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜೆ ಸತೀಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9036149501. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9036149501. ತುಂಬ ಸಂತೋಷ ಡಾಕ್ಟರ್ ಸತೀಶ್ ಅವರೇ, ತಾವಿದುವರೆಗೂ ಈ ದ್ರಾಕ್ಷಿ ಬೆಳೆನಲ್ಲಿ ಚಳಿಗಾಲದಲ್ಲಿ ನಾವೇನು ಬಳ್ಳಿ ಸೌರುವಿಕೆ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ, ಅದನ್ನು ಹೇಗೆ ಮಾಡಬೇಕಾಗತ್ತೆ, ಇದನ್ನು ಮಾಡಿದಾದ್ಮೇಲೆ ನಮ್ಮ ರೈತ ಬಾಂಧವರು ಯಾವ್ಯಾವ ಒಂದು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಸಸ್ಯ ಸಂರಕ್ಷಣೆಯನ್ನು ಹೇಗೆ ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ಚಳಿಗಾಲದ ಬಳ್ಳಿ ಸವರುವಿಕೆ ಮತ್ತು ತೋಟ ನಿರ್ವಹಣೆ ಕುರಿತು ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾದ ಡಾ ಜೆ ಸತೀಶ್ ಅವರೊಂದಿಗೆ ಸಂದರ್ಶನ.